ನೀ ವೆಟರ್ನರಿ ಡಾಕ್ಟರ್ ಆದ್ಮೇಲೆ ನಮ್ಮನ್ನ ಮರಿಬೇಡಮ್ಮ. ಹೆಂಗ್ ಮರ್ಲಿಕ್ ಆಗ್ತದಪ್ಪ ನಿನಗ? ಇನ್ ಮ್ಯಾಲ್ ನಿನಗೇನಾದ್ರೂ ಆರಾಮ್ ಇಲ್ಲ ಅಂತಂದ್ರ ಲಕ್ಷ್ಮಿನ ಟ್ರೀಟ್ಮೆಂಟ್ ಕೊಡೋದಿಲ್ಲ. ನಿನ್ಗೇನ್ ಮಾಡ್ತೀನಿ ನೋಡಿ. ನಡಿಯಮ್ಮ ಲಕ್ಷ್ಮಿ, ಮನಿಗೆ ಹೋಗಿ ನಿಮ್ಮ ಅಮ್ಮಗ ಈ ಎಲ್ಲ ವಿಷಯ ತಿಳಿಸೋಣಂತ. ಮನಸ್ಸು ಈಗ ಹಗುರಾಯ್ತು ನೋಡವ್ವ. ಹೌದಪ್ಪ, ಅಂತೂ ನಾನು ವೆಟರ್ನರಿ ಡಾಕ್ಟರ್ ಆಗೋ ನಿರ್ಧಾರ ಗಟ್ಟಿಯಾಯ್ತು. ಇದುವರೆಗೆ ಪಶುಪಾಲನೆ ಆಧಾರಿತ ನಾಟಕ ನಿರ್ಧಾರ ಕೇಳಿದಿರಿ. ರಚನೆ ಡಾಕ್ಟರ್ ಎಚ್ ಉಪೇಂದ್ರ. ಪಾತ್ರ ಪರಿಚಯ ರಘು, ರಾಜೇಂದ್ರ ಕುಲಕರ್ಣಿ, ಪಶುವೈದ್ಯ ಸೋಮಶೇಖರ್ ರುಳಿ, ನಾರಾಯಣ ಮಧುಸೂದನ್ ಡಿ ಟೆಂಗ್ಲೇಕರ್, ಸ್ವಾಮಿ ವೆಂಕಟ ದೇಶಪಾಂಡೆ, ಜಿಮ್ಮಿ ನಾಯಿಮರಿ, ಶಿವಕುಮಾರ್ ಅಜಾದ್ಪುರ್, ಬಾಲಕಿ ಲಕ್ಷ್ಮಿ, ಕುಮಾರಿ ಶಿವರಂಜನಿ ಹಿರೇಮಠ್ ಹಾಗೂ ಪ್ರೌಢಲಕ್ಷ್ಮಿ ಸುಧಾ ಎಚ್ ಮದನ್ಕರ್. ಹಾಡು ಹಾಡಿದವರು ಫಕೀರೇಶ್ ಕಣವಿ. ತಬಲಾ ಸಾಥ್ ಸಾತಲಿಂಗಪ್ಪ ದೇಸಾಯಿ ಕಲ್ಲೂರ್, ಹಾರ್ಮೋನಿಯಂ ಕುಮಾರ್ ಕಣವಿ. ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್. ಈ ನಾಟಕವನ್ನು ನಿರ್ದೇಶಿಸಿ ನಿರ್ಮಾಣ ಮಾಡಿದವರು ರಾಜೇಂದ್ರ ಆರ್ ಕುಲಕರ್ಣಿ ಹಾಗೂ ಸೋಮಶೇಖರ್ ಎಸ್ ರುಳಿ. ಈಗ ಕೇಳೋಣ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶೋಭಕ ಬರ್ಪರ ಜನ ನಿಂದ ಹಾದಿ ಕೈಲಿಕ್ಕಿದ್ದೆ ನೋಡೋಣ. ಯಾಕವ ಏನ್ ಕಡಿಮೆ ಬಿದ್ದಿದ್ದು? ಏನಿಲ್ಲ, ಬಾಳ ದಿನ ಆಗಿತ್ತು, ಭೇಟಿನೂ ಆಗಿರ್ಲಿಲ್ಲ. ಏನೋ ಒಂದ್ ಸ್ವಲ್ಪ ಮಾತಾಡೋವು ಇರ್ತಾವಲ್ಲಪ್ಪ. ಅಂದ್ರೆ ಒಟ್ಟ ಶೋಭಕ್ಕ ರಾಜಣ್ಣ ಜೊತೆ ಮಾತಾಡಿದ್ರೆ ಸ್ವಲ್ಪ ಹೌದು ಹಗರ್ ಅನಿಸ್ತದ, ಸ್ವಲ್ಪ ಅವ್ರಿಗೆ ಅನಿಸ್ತದ, ಮನಸ್ಸು ನಿರಾಳ ಅನಿಸ್ತದ. ಒಂದ್ ವಿಚಾರದವ್ರು ಒಂದ್ ಕಡೆ ಕುಡಿದಾಗ ಖುಷಿ ಆಗ್ಬಿಡುತ್ತ. ಇದು ನೋಡ ಶೋಭಕ ಬಹಳ ಕರೆಕ್ಟ್ ಮಾತಾಡದೆ. ಈಗ ನಮ್ ನಮ್ ವಿಚಾರ ಕಲಿ ಅಂತರ್ ಜೊತೆಗೆ ನಾನ್ ಮಾತಾಡ್ತೀವಲ್ಲ, ಅದು ಬಹಳ ಖುಷಿ ಕೊಡುತ್ತೆ. ಅದಕ್ಕ ಹಿಂದಕ್ಕಿಂತ ನಮ್ಮಲ್ಲಿ ಸಂಸ್ಕೃತಿ ಏನಂತಂದ್ರ, ಒಬ್ಬರ ಮನೆಗೆ ಇನ್ನೊಬ್ರು ಹೋಗ್ಬೇಕು ಬರಬೇಕು, ಬಳಗದ ಮನೆ ಹೋಗ್ಬೇಕು, ಫ್ರೆಂಡ್ಸ್ ಮನೆಗೆ ಹೋಗ್ಬೇಕು. ಆದ್ರೆ ಇತ್ತೀಚಿನ ನಮ್ಮ ಬ್ಯುಸಿ ಲೈಫ್ನಾಗ ಇದು ಒಬ್ಬರ ಮನೆಗೆ ಒಬ್ರು ಹೋಗೋದು ಎಷ್ಟು ನಾವು ಇಟ್ಕೊಂಡಿವಿ. ಒಬ್ಬರ ಮನೆಗೆ ಒಬ್ರು ಹೋಗೋದು ಇಲ್ಲ, ಒಬ್ಬರ ಮನೆಗೆ ಒಬ್ರು ಬರೋದನ್ನು ಬೇಕಾಗಿಲ್ಲ. ಬೇಡ ಆಗಿದ್ರು ಬರಬ್ಬರ್ ಹೇಳಿದ್ರು ನೋಡಿ, ನಾವು ಹೋಗೋದಂತ ಇಲ್ಲೇ ಇಲ್ಲ, ಇನ್ನೊಬ್ರು ಬರ್ತಾರಂದ್ರೆ ಅದ್ರ ಬೇಡ ನಾ ಬಿಡ್ತದೆ, ಅದು ಮಾರಿ ಗಂಟ ಕೊಡೋದು. ಅದ್ರದಾಗ ಟಿವಿ ಮುಂದೆ ಕೂತಿದ್ರು ಅಂದ್ರೆ ಮುಗದ ಹೋತಪ್ಪ, ಮಾತೇ ಬರಂಗಿಲ್ಲ ಅವ್ರಿ. ಈಗ ಶೋಭಕ ಟಿವಿದು ಸ್ವಲ್ಪ ಬಾಜು ಆಗ್ಯದ ಅನಿಸ್ತದೆ. ಅನಿಸ್ತದೆ ಏನೋಪ್ಪ ನನಗರ ಹಂಗೆ. ಈಗ ಏನಂತಂದ್ರೆ ಮೊಬೈಲ್ ಬಹಳ ಆಗ್ಯದ. ಮೊಬೈಲ್ ಅಂತೂ ಈಗ ಸಣ್ಣ ಸಣ್ಣವ್ರ ಹತ್ರ ಮೊಬೈಲ್ ಜಾಸ್ತಿ, ಸಣ್ಣ ಸಣ್ಣವರು ದೊಡ್ಡವರು ಎಲ್ಲರೂ ಬರಲಿ ಮೊಬೈಲ್ ಗಳು ಹೆಚ್ಚಾಗ್ಯವ. ಒಂದು ಟಿವಿ ನೋಡ್ರಿ ಕೆಟಗರಿ, ಇನ್ನೊಂದು ಮೊಬೈಲ್. ಆ ಮೊಬೈಲ್ ನ ಕೂತ್ರು ಅಂತಂದ್ರೆ ಜಗತ್ತೇ ಬೇಡ, ಪ್ರಪಂಚನೇ ಅದ್ರೊಳಗೆ ಅದ ಖರೆ. ಆದ್ರೆ ಅದು ಏನ್ ನೋಡ್ತಿರ್ತಾರ ಗೊತ್ತಾಗಂಗಿಲ್ಲ, ಮಾತಾಡಿಸಿದ್ರು ಲಕ್ಷಕ್ಕೆ ಇರಂಗಿಲ್ಲ ಅವ್ರಿಗೆ, ಇರೋದಿಲ್ಲ. ಊಟ ತಿಂಡಿ ಕೈಯಾಗ ಒಯ್ದು ಕೊಟ್ರೆ ಎಕಡೆ ತಿಂತಿರ್ತಾರೋ ಏನ್ ತಿಂತಿರ್ತಾರೋ ಅನ್ನೋದು ಲಕ್ಷ ಇರಂಗಿಲ್ಲ. ಯಾವ್ದು ಪಲ್ಯ ಅದ, ಯಾವ್ದು ಚಟ್ನಿ ಅದ, ಏನ್ ರುಚಿ ಮಾಡ್ಕೊಂಡು ತಿನ್ಲಿಕತ್ತಿವೇನೋ, ರುಚಿ ಆಗೇದೋ ಇಲ್ಲ, ಇದು ಏನೇನು ಇರಂಗಿಲ್ಲ. ಒಂದ್ ಕೈಯಾಗ ಮೊಬೈಲ್, ಒಂದ್ ಕೈಯಾಗ ತುತ್ತು, ಕೆಲವೊಂದ್ಸಲ ಬಾಯಿಗೆ ಹೋಗ್ತದೆ, ಕೆಲವೊಂದ್ಸಲ ಬಾಜುನೂ ಹೋಗ್ತದೆ. ಆದ್ರ ತಜ್ಞರ್ ಏನ್ ಹೇಳ್ತಾರ, ಆಹಾರ ತಜ್ಞರ್ ಅಂತಂದ್ರ, ನಮ್ ತಾಟಿನೊಳಗೆ ಏನ್ ಬಡಿಸ್ಕೊಂಡಿವಿ ಅದೆಲ್ಲ ನೋಡಿ ಅದನ್ನ ಮೊದಲು ಕಣ್ ತುಂಬಾ ತುಂಬಿಕೊಂಡು, ಇದು ಚಟ್ನಿ ಅದ, ಇದು ಪಲ್ಯ ಅದ, ಇದು ಪ್ರೀತಿಯಿಂದ ಮಾಡ್ಯಾರ ಅಂತ ನಾವು ತುತ್ತು ದೇವರನ್ನ ನೆನೆದು ಬಾಯಿ ಹಾಕೊಂಡ್ರೆ ಏನಾಗುತ್ತೆ ಅಂತಂದ್ರ, ಅದಕ್ಕೆ ಸಂಬಂಧಪಟ್ಟಂತ ರಸಗಳು ಬಾಯಿ ಒಳಗ ಉತ್ಪತ್ತಿ ಆಗ್ತವೆ, ಅದ್ರ ಜೊತೆಗೆ ನಮ್ಮ ಹೊಟ್ಟೆಯೊಳಗೆ ಉತ್ಪತ್ತಿ ಆಗ್ತವೆ. ಅವಾಗ ತಿಂದಿದ ಅನ್ನ ನಮಗ ಮೈಗೆ ಹತ್ತದ ಅಂತಾರಲ್ಲ, ಜೀರ್ಣ ಆಗ್ತದೆ ಅಂದ್ರೆ ಏನು ಜೀರ್ಣ ಆಗೋದು ಅಂದ್ರೆ ನಮ್ಗೆ ಶಕ್ತಿ ಬರ್ತದೆ. ಇದನ್ನ ನಾವು ಮರ್ತೀವಿ, ಬೇಸಿಕ್ ಊಟದ ಪ್ರಿನ್ಸಿಪಲ್ ಮರ್ತೀವಿ. ಆಮೇಲೆ ಇನ್ನೊಂದೇನಪ್ಪ ರಾಜಣ್ಣ, ಈಗ ಮನೆಯೊಳಗ ನಾಲ್ಕು ಮಂದಿ ಇದ್ರು ಅಂತಂದ್ರೆ ಮುಂಜಾನೆ ಎದ್ದ ಕೂಡಲೇ ತಮ್ಮ ತಮ್ಮ ಕೆಲಸಕ್ಕೆ ಹೋಗ್ಬಿಡ್ತಾರಪ್ಪ. ಯಾವಾಗ ಯಾರಿಗೆ ಏನ್ ಸಿಗ್ತದ ಅದನ್ನ ತಿಂತಾರ ಹೋಗ್ಬಿಡ್ತಾರ. ರಾತ್ರಿ ಒಪ್ಪತ್ತರ ಒಂದು ಹೊಸ ಮಂದಿ ಕುತ್ಕೊಂಡು ಊಟ ಮಾಡಬೇಕು ಅನ್ನೋದು ವಿಚಾರಬೇಕಲ್ಲ. ಬಹಳ ಮುಖ್ಯ, ಇದು ಬಹಳ ಬಹಳ ಮುಖ್ಯ. ರಾತ್ರಿನೂ ಹಂಗೆ ಮಾಡ್ತೀವಿ ಅಂತಾರಪ್ಪ, ನನಗೆ ಹಸಿವಾಗೆ ತಂಗ ಕೊಟ್ಬಿಡು. ಅದು ಏನ್ ಹಸಿವಾಗಿರ್ತದ ಅನ್ನೋದು ಗೊತ್ತಿಲ್ಲ, ತಿನ್ಬೇಕನ್ನೋದು ತಿನ್ಬೇಕಷ್ಟೇ ಅದು. ಅಂತಂದ್ರೆ ವಿಚಾರಗಳು ವಿನಿಮಯ ಮಾಡ್ಕೊಳ್ಳಿಕ್ಕೆ, ಖುಷಿ ಹಂಚ್ಕೊಳ್ಳಿಕ್ಕೆ ಅದು ಒಂದು ಟೈಮ್ ಇರ್ತದಪ್ಪ. ಅದು ಬಹಳ ಮುಖ್ಯವಾದ ಟೈಮ್. ಈ ಸಂಜೆ ಮಾಡಿ ಎಲ್ಲಾರು ಕುತ್ಕೊಂಡು ಊಟ ಮಾಡಿದಾಗ ನೀ ಇಷ್ಟ ಹಾಕು, ನಾ ಇಷ್ಟ ಹಾಕು, ಇದು ಹೆಂಗಾಗ್ಯದ, ಎಲ್ಲ ಏನೇನೋ ವಿಚಾರಗಳು ಬರ್ತಿರ್ತಾವಪ್ಪ. ಊಟ ರುಚಿ ಆಗ್ತದಲ್ಲೇ. ಹೌದು, ಮಾತಿನೊಳಗೆ ಊಟ ಹೆಚ್ಚಿಗೆ ಹೋಗ್ತದೆ. ಆಮೇಲೆ ಆ ಟಿವಿ ಬಂದ್ ಮಾಡ್ಬೇಕು. ಹೌದು, ಆಮೇಲೆ ಮೊಬೈಲ್ ಬಂದ್ ಮಾಡಿ ಇನ್ನೊಂದ್ರ ಮನೆಗೆ ಇಡಬೇಕು ಊಟ ಮಾಡ್ತಾನೆ. ಇವ್ ಯಾವ ಜೊತೆಗೆ ಬೇಡ, ಬರೀ ಊಟ ಒಂದೇ. ಇವತ್ತಿನ ದಿವಸ ನಮ್ದು ಹೆಂಗ್ ಕಳೀತು, ಏನಾಯ್ತು, ಅಲ್ಲಿ ಹೊರಗೆ ಹೋಗಿರ್ತಾರ, ಅಲ್ಲಿ ಏನೇನೋ ಘಟನೆಗಳು ಘಟಿಸಿರ್ತಾವ, ವಿಚಾರಗಳ ಖುಷಿದೋ ಇರ್ತದೋ ದುಃಖದ್ದೋ ಇರ್ತದೋ ಯಾವ್ದೋ ಒಂದು ಮಾತಾಡೋದು. ಆಮೇಲೆ ಇನ್ನೊಂದು ಏನೋ ಆಫೀಸ್ನೊಳಗೋ ಬಿಸ್ನೆಸ್ನಾಗೋ ಎಲ್ಲೋ ಹೊರಗೆ ಹೋದಾಗ ಏನೋ ಟೆನ್ಷನ್ ಆಗಿರ್ತದೆ, ಅಥವಾ ಖರೀದಿ ಮಾಡ್ಲಿಕ್ಕೆ ಹೋದಾಗ ಏನೋ ಟೆನ್ಷನ್ ಆಗಿರ್ತದೆ. ಅದನ್ನ ನಾವು ಮನೆ ಮಂದಿ ಜೊತೆ ನಾವು ಹಂಚಿಕೊಂಡಾಗ ಅದ್ರ ಬಗ್ಗೆ ನಮ್ಗೆ ಕೆಲವೊಂದು ವಿಚಾರಗಳು ಬರ್ತಾವ. ಇನ್ನೊಬ್ರು ಹೇಳ್ಬೋದು, ತಂದೆ ಮಕ್ಳಿಗೆ ಹೇಳ್ಬೋದು, ಅಥವಾ ಮಕ್ಕಳೇ ದೊಡ್ಡವ್ರಿಗೆ ಹೇಳ್ಬೋದು, ಕೆಲವೊಂದು ಅವ್ರ ಅನುಭವ ಪ್ರಕಾರ ಹೇಳ್ಬೋದು. ಹಿಂಗದ ನಾವು ಹಿಂಗ್ ಮಾಡ್ಬೇಕು. ಮುಂದಿನ ಸಲ ಅಂತ ಒಂದು ಘಟನೆ ಮತ್ತೊಮ್ಮೆ ಆದಾಗ ನಮಗೊಂದು ಪ್ರಿಕಾಷನರಿ ಆಗಿ ಏನ್ ಮಾಡಬಹುದು. ಹೌದು, ವಿಚಾರಗಳು ಬರ್ತಾವ, ಅವಾಗ ಹಂಗ ಮಾತಾಡಿದ್ವಿ ನಾವು ಅನ್ನೋದು ಯಾವಾಗೋ ಒಂದು ಕ್ಷಣದಾಗ ಬಂದ್ಬಿಡ್ತಾವ. ಇಂತಹ ಎಲ್ಲ ವಿಚಾರಗಳು ಬಹಳ ಮುಖ್ಯ. ಇದ್ರ ಜೊತೆಗೆ ಯಾರು ಗೃಹಿಣಿ ಹೇಳ, ಯಾರು ಮನೆಯೊಳಗೆ ಇರ್ತಾರ, ನೌಕರಿ ಹೋಗೋದಿಲ್ಲ, ಅಕ್ಕಿ ಏನಂತಂದ್ರ ಸಂಜೆಗೆ ಮಕ್ಕಳು ಗಂಡ ಮನೆಗೆ ಬರ್ತಾರ, ಊಟ ಮಾಡ್ತಾ ಎಷ್ಟು ಖುಷಿಯಿಂದ ಕಾಯಾಸ್ಲಿಂದ ಅಡಿಗೆ ಮಾಡಿರ್ತಾರ. ಇದು ಏನ್ ಹೇಳದಲ್ಲ, ಇದು ಬಹಳ ಬಹಳ ಕರೆಕ್ಟ್ ಅದ ನೋಡ. ಹೌದಲ್ಲ, ಯಾಕಂದ್ರೆ ಸಂಜೆ ತನಕ ಒಬ್ಬಕಿನ ಮನೆಗೆ ಕೂತಿರ್ತಾ, ಅಕ್ಕಿನ ಜೋಡಿ ಮಾತಾಡೋರು ಯಾರು ಇರಲ್ಲ, ಈ ಹೊರಗಿನವ್ರು ಅಷ್ಟಕ್ಕಷ್ಟೇನೆ. ಹೌದು, ಅವ್ರ ಜೋಡಿ ಸುಖ ದುಃಖ ಹಂಚ್ಕೊಳ್ಳಿಕ್ಕೆ ಅಷ್ಟೇ ಆರಾಮೇನ್ರಿ, ಆರಾಮೇನ್ರಿ, ಅಷ್ಟು ಮಟ್ಟಿಗೆ ಮಾತಾಡ್ಬೋದಪ್ಪ. ಮನಿ ವಿಚಾರಗಳು, ಮನಿ ಸಂಸಾರಕ್ಕೆ ಸಂಬಂಧಪಟ್ಟದ್ದು, ಮಕ್ಕಳಿಗೆ ಸಂಬಂಧಪಟ್ಟದ್ದು, ಗಂಡಕ್ ಸಂಬಂಧಪಟ್ಟದ್ದು, ತನಗ್ ಸಂಬಂಧಪಟ್ಟದ್ದು, ಯಾವುದೇ ವಿಚಾರ ಮಾಡ್ಬೇಕಾದಾಗ ಈ ಸಂಜೆಗೆ ವೇಟ್ ಮಾಡ್ತಿರ್ತಾಳಕ್ಕೆ. ಹೌದಲ್ಲ, ಸಂಜೆಗೆ ಎಲ್ಲರೂ ಬರ್ತಾರ, ವಿಚಾರ ಮಾಡ್ಬೇಕು ಅಂತ ಕಾಯ್ಕೊಂಡು ಕೂತಿರ್ತಾಳಕ್ಕೆ. ಅಲ್ಲಿ ನಿರಾಶೆ ಆದ್ರೆ ಎಷ್ಟು ಮನ್ಸಿಗೆ ಹತ್ತದ, ನಿರಾಶೆ ಆಗಿರ್ತದ ಒಂದು, ಅಷ್ಟಕ್ಕೂ ಇನ್ನೊಂದ್ಸರಿ ಏನಾರು ಹೇಳಿದ್ಲು ಅಂತಂದ್ರೆ ನಿನಗೇನ್ ಗೊತ್ತಾಗ್ತದ ಬಿಡು ಮನೆ ಕೂತಕ್ಕಿ ಅಂತಂದ್ರೆ ಅದಕ್ಕಿಂತ ಇನ್ಸಲ್ಟ್ ಮತ್ತೊಂದಿಲ್ಲ ನೋಡ. ಹೌದಲ್ಲ, ಅಕ್ಕಿ ಯಾರ ಸಲ ಮನೆ ಕೂತಿರ್ತಾಳ, ಅದನ್ನ ವಿಚಾರ. ಅದೇ ಎಲ್ಲಾರ ಖುಷಿ ಸಲುವಾಗಿ ತಾ ಕೂತಿರ್ತಾಳ, ಅಕ್ಕಿ ಸಾಕ್ರಿಫೈಸ್ ಮಾಡಿ ಮನೆ ಕೂತಿರ್ತಾಳ ಅಂದ್ರೆ ಮನೆ ಆಗು ಹೋಗುಗಳು, ಎಲ್ಲ ಮನೆಯವರ ಆರೋಗ್ಯ, ಎಲ್ಲರ ಆರೋಗ್ಯ ಮುಖ್ಯ ಅಲ್ಲೇ. ಆಮೇಲೆ ಮನೆ ಸ್ವಚ್ಛತೆ, ಮನೆ ಬೇಕು ಬೇಡಿಕೆಗಳು ಯಾರಿಗೆ ಗುರ್ತಿರ್ತದ, ಆ ಗೃಹಿಣಿ ಗುರ್ತಿರ್ತದೆ. ಹೌದಲ್ಲ, ನಾನು ಅದಕ್ಕೆ ಅಕ್ಕಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು, ಅಕ್ಕಿಗೆ ಏನೊಂದು ಗೌರವ ಸಿಗಬೇಕು. ಆ ಗೌರವ ಕೊಡುವಂತದ್ದು ಆ ಮನೆಯ ಪ್ರತಿಯೊಬ್ಬರ ಸದಸ್ಯರ ಒಂದು ಕರ್ತವ್ಯ. ಹೌದಲ್ಲ, ಇದ್ರ ಜೊತೆಗೆ ಶೋಭಕ ಮನೆ ಅಷ್ಟೇ ಅಲ್ಲ, ಹೊರಗುನು ಸಹಿತ ನಾವ್ ಎಲ್ಲೆಲ್ಲಿ ನಮ್ಮ ಒಂದು ಸಂಪರ್ಕ ಬರ್ತದೆ ಹೆಣ್ಮಕ್ಳ ಜೊತೆಗೆ, ಅಲ್ಲಿ ನಾವು ಹೆಣ್ಮಕ್ಳಿಗೆ ಗೌರವ ಕೊಡೋದನ್ನು ಕರಿಬೇಕು. ಇದು ಬಹಳ ಮುಖ್ಯವಾಗಿರುತ್ತೆ. ಅದ್ರೊಳಗೆ ನಮ್ಮ ಗಂಡು ಮಕ್ಕಳಿಗೆ ಸಣ್ಣವರಿದ್ದಾಗಿಂದ ಇದನ್ನ ನಾವು ಕಲಿಸಿಕೊಡ್ಬೇಕು. ಹೆಣ್ಮಗಳು ಅಂದ್ರೆ ಕೀಳಾಗಿ ನೋಡ್ಬೇಡ್ರಿ, ಅವ್ರಿಗೆ ಏನು ಡ್ಯೂ ಸ್ಥಾನಮಾನ ಅದ ಸೊಸೈಟಿ ಒಳಗೆ, ಅಕ್ಕಿ ಇರ್ಲಾರ್ದೆ ಪ್ರಪಂಚ ಇಲ್ಲ ಇಲ್ಲ ಅನ್ನೋದನ್ನ ನಾವು ಮಕ್ಕಳಿಗೆ ಸಣ್ಣವರಿದ್ದಾಗಿಂದ ಹೇಳ್ಕೊಂಡು ಹೋದ್ರೆ ಏನಾಗುತ್ತೆ ಅಂತಂದ್ರೆ ಈ ಸಮಸ್ಯೆನ ನಾವು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ. ಆಮೇಲೆ ಇದ್ರ ಜೊತೆಗೆ ಶುಭಕ ಈ ಸಂಸಾರದಲ್ಲಿ ಬಹಳಷ್ಟು ವಯಸ್ಸಾದವ್ರು ಸಿಗ್ತಾರೆ, ಅಂಗವಿಕಲರು ಸಿಗ್ತಾರೆ, ಬೇರೆ ಬೇರೆ ಸಮಸ್ಯೆ ಉಳ್ಳ ಜನ ನಮಗ ಸಂಪರ್ಕಕ್ಕೆ ಬರ್ತಾರೆ, ಅವ್ರಿಗೆ ಎಂದನ್ನು ನಾವು ಕೇಳಾಗ ನೋಡ್ಬಾರ್ದು ನನ್ನ ವಿಚಾರ. ಹೌದೌದು. ಆಮೇಲೆ ಎರಡನೇದೇನಂದ್ರೆ ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು, ಆದಷ್ಟು ನಾವು ಅವರಿಗೆ ಸಹಾಯ ಮಾಡ್ಲಿಕ್ಕೆ ಸಪೋರ್ಟಿವ್ ಆಗಿರ್ಬೇಕು, ಅವ್ರಿಗೆ ಸಪೋರ್ಟಿವ್ ಆಗಿ. ಈಗ ಬಸ್ ನೆಂಗ್ ಇಳಿತಿರ್ತಾರೆ, ವಯಸ್ಸಾದವ್ರು ಇರ್ತಾರೆ, ಅವ್ರಿಗೆ ಕೈ ಹಿಡಿದು ಕೆಳಗೆ ಇಳಿಸ್ಕೋಬೇಕು, ಹತ್ತಿಸಬೇಕು. ಅಥವಾ ನಾವು ರೋಡ್ ಮೇಲೆ ರೋಡ್ ಕ್ರಾಸ್ ಮಾಡ್ತಿರ್ತೀವಿ, ಯಾರೋ ಒಬ್ರು ಕಾಣಿಸ್ತಾರ, ವಿಕಲಚೇತನ ಇರ್ತಾರೆ, ದೃಷ್ಟಿ ವಿಕಲಚೇತನ ಇರ್ತಾರೆ, ಅವ್ರನ್ನ ಕೈ ಹಿಡ್ಕೊಂಡು ನಾವು ರೋಡ್ ಕ್ರಾಸ್ ಮಾಡಿಸ್ಬೇಕು. ಹಿಂಗ್ ಮಾಡಿದಾಗ ಎಷ್ಟು ಖುಷಿ ಸಿಗ್ತದ, ಅಷ್ಟು ಖುಷಿ ಸಿಗ್ತದ. ಆಮೇಲೆ ಅವ್ರು ಏನು ಸಹಾಯ ತಗೊಂಡಿರ್ತಾರಲ್ಲ, ಅವ್ರು ಸುಮ್ ಇರೋದಿಲ್ಲಪ್ಪ, ಅವ್ರು ಹರಿಸಿ ಹೋಗ್ತಾರೆ, ಹರಿಸಿ ಹೋಗ್ತಾರ ಅವ್ರು. ಹೌದಲ್ಲ, ಒಳ್ಳೇದಾಗ್ಲಪ್ಪ, ಏನ್ ಕೆಲಸಕ್ಕೆ ಹೊಂಟಿದ್ದಿ, ಚಲೋ ಆಗ್ಲಿ ಕೆಲಸ ನಿನ್ಗೆ. ಹೌದಲ್ಲ ಅಂತ ಅಷ್ಟ ಹೇಳಿರ್ತಾರಲ್ಲ, ಆಶೀರ್ವಾದ ಏನಿರ್ತದಲ್ಲ, ಅದೇ ಅವ್ರನ್ನ ಕಾಯ್ತಿರ್ತದೆ ಯಾವಾಗ್ಲೂ. ಬಹಳ ಸಲ ಅದು ಕಾಯ್ತದ, ಕೆಲವೊಂದ್ಸಲ ಅಂತಿರ್ತಿವಿ ನೋಡು, ಈ ಒಂದ್ ಸ್ವಲ್ಪ ಪಾರದಪ್ಪ, ಏನ್ ದೊಡ್ಡ ಆಕ್ಸಿಡೆಂಟ್ ಆಗ್ತಿತ್ತು, ದೊಡ್ಡ ಸಮಸ್ಯೆ ಆಗ್ತಿತ್ತು, ಅದ್ ಹಿಂಗ್ ಮಾಡಿದಿಲ್ಲ ನಾನಸಿಗೆ ಬೀಳ್ತಿದ್ದೆ ಅಂತ ಅನ್ನೋದು ಒಂದು ಬಂದಿರ್ತದಲ್ಲ. ಹೌದಲ್ಲ, ಅಂದ್ರೆ ಹಿಂಗ್ ಬಹಳಷ್ಟು ಏನ್ ಬ್ಲೆಸ್ಸಿಂಗ್ಸ್ ಇರ್ತಾರಲ್ಲ, ಇದು ನಂಬಿಕೆ ಇದ್ದವ್ರು. ಹೌದು, ಅದೇ ಯಾವುದೇ ಆಗ್ಲಿ ನಂಬಿಕೆ ಮುಖ್ಯ ಅಲ್ಲೇ. ಹೌದಲ್ಲ, ಇಂತಹೆಲ್ಲ ಆ ಒಂದು ಟೈಮ್ ಒಳಗ ನಮ್ಗ ಅವು ಕಾಯ್ತಿರ್ತಾವ. ಇನ್ನೊಂದು ವಿಚಾರ ಅಂತ ಒಂದು ಕಾಯ್ತಾ ಒಂದ್ ಕಡೆ ಇಟ್ಕೊಂಡ್ರು, ಇನ್ನೊಂದು ನಮ್ದು ಮನುಷ್ಯತ್ವ ದೃಷ್ಟಿಯಿಂದ ನಾವು ಅವರಿಗೆ ಸಹಾಯ ಮಾಡಬೇಕಾಗಿರುವಂತದ್ದು. ಪ್ರತಿ ಸಲ ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು ಪಾಪ. ಯಾಕಂದ್ರೆ ಅವರು ಪ್ರಪಂಚ ನೋಡಿದವ್ರು ಇರ್ತಾರ, ಜೀವನ ಅರ್ಥವ್ರು ಇರ್ತಾರ, ಅವರು ಎಲ್ಲಿ ಆಗು ಹೋಗುಗಳು ಆಗ್ತಾವ ಅನ್ನೋದು ಅವ್ರಿಗೆ ಗೊತ್ತಿರ್ತದೆ. ಈಗ ಮನೆಯೊಳಗೇನೆ ನೋಡು, ಹಿರಿಯರು ಇರ್ತಾರಪ್ಪ, ಹಿರಿಯರು ಎಷ್ಟು ವರ್ಷ ಬಾಳಿರ್ತಾರ ಅಷ್ಟು ವರ್ಷದ ಅವ್ರಿಗೆ ಅನುಭವ ಇರ್ತದ. ಹೌದು, ಮತ್ತೆ ಈಗ ನಾವು ಸಣ್ಣವ್ರು ಇರ್ತೀವಿ, ನಮ್ಗೆ ಏನು ಗೊತ್ತಾಗ್ಲಿಲ್ಲ ಅಂದ್ರೆ ಅವ್ರಿಗೆ ಕೇಳ್ಬೇಕು. ಅವ್ರು ಕರೆಕ್ಟ್ ಆಗಿ ಹೇಳ್ತಿರ್ತಾರ. ಇವ್ರಿಗೆ ವಯಸ್ಸಾಯ್ತು, ಇವ್ರಿಗೆ ತಿಳಿದ ಬಿಡು, ಇವ್ರಿಗೆ ಏನು ತಿಳಿಯಂಗಿಲ್ಲ ಅನ್ನೋದಂದ್ರೆ ಮುಖ್ಯ ಆಗ್ತದಲ್ಲಿ. ಇದು ನಾವು ಈ ರೀತಿ ನಮ್ಮನ್ನ ನಾವು ಶಾಣೆ ಅಂತ ತಿಳ್ಕೊಳ್ತೀವಿ, ಹೌದಿಲ್ಲ? ಎಲ್ಲಾನು ಪ್ರತಿಯೊಬ್ಬರಿಗೂ ತಿಳಿದಿರೋದಿಲ್ಲ, ಹೌದಿಲ್ಲ? ಅವ್ರ ಅನುಭವವನ್ನ ನಾವು ತಗೊಳ್ಬೇಕು. ಆಮೇಲೆ ಇತ್ತೀಚೆಗೆ ನಾವು ಇನ್ನೊಂದು ಬೇಡದಂತ ಒಂದು ಬೆಳವಣಿಗೆ ನಮ್ಮ ಸೊಸೈಟಿ ಒಳಗೆ ನೋಡ್ಲಿತ್ತೀವಿ, ಏನಂತಂದ್ರೆ ಹಿರಿಯರಿಗೆ ಈ ವೃದ್ಧಾಶ್ರಮದಲ್ಲಿ ಸೇರಿಸುವಂತ. ಹೌದು, ಅದು ಮನೆಯೊಳಗಿಂದ ಒಂದು ವಸ್ತು ಇದ್ದಂಗ ಆಗ್ಬಿಟ್ಟದ ಈಗ, ಅದಕ್ಕೆ ಕಿಮ್ಮತ್ತನೇ ಇಲ್ಲ. ಒಂದೊಂದ್ರೆ ಕಿಮ್ಮತ್ತಿಲ್ಲ, ಅವ್ರಿಗೆ ಮಾತಾಡಿಸೋದೇ ಇಲ್ಲ. ಮತ್ತೆ ಅವ್ರಿಗೆ ಮಾತಾಡಿಸಲ ಅಂದ್ರೆ ಅವ್ರಿಗೆ ಟೈಮ್ ಹೆಂಗ್ ಹೋಗ್ಬೇಕು? ಅದೇ, ಅವ್ರಿಗೆ ಮಾತಾಡಿಸೋದಿಲ್ಲ, ಒಂದ್ ರೂಮ್ನಾಗ ಹಾಕ್ಬಿಟ್ಟಿರ್ತಾರ, ಅವ್ರಿಗೆ ತಿರ್ಗಾಡೋದು ಆಗಂಗಿಲ್ಲ. ಏನೋ ತಿರ್ಗಾಡ್ಕೋತ ಹೊರಗ್ ಬಂದು ಏನಾರ ಒಂದೆರಡು ಮಾತಾಡಿದ್ರೆ ಇವ್ರಿಗೆ ಅದಕ್ಕೆ ಬೇಕಿದ್ದು ಸುಮ್ ಕುಳ್ಳಿ ಬರ್ದಿಲ್ಲ, ಕಾರ್ವಾರ ಮಾಡ್ತಾರೆ, ಕಾರ್ವಾರ ಮಾಡ್ತಾರ. ಇನ್ನ ಮುಗಿಯವಲ್ದಿ ಅವ್ರದ್ದು, ಎಲ್ಲಾರ ಜೋಡಿ ಮಾತಾಡೋದಿನ್ನ ಮುಗಿಯವಲ್ದಾಗ್ಯದ ಅಂತಾನು ವಿಚಾರಗಳು ಬಂದಾಗ ಅವ್ರ ಮನಸ್ಸಿಗೆ ಎಷ್ಟು ತ್ರಾಸ ಆಗ್ಬಹುದು ಅನ್ನೋದು ಅದು ಬರಂಗಿಲ್ಲ. ಆಮೇಲೆ ತಾವೂ ಆ ಸ್ಥಾನಕ್ ಹೋಗ್ತೀವಿ ಒಂದಿನ ಅಂತನದ ಅವಾಗ ಬರಂಗಿಲ್ಲ. ಒಂದಿನ ಬಹಳ ಜಲ್ದಿ ಹೋಗಿರ್ತೀವಿ ನಾವು. ಅವ್ರ ಅಷ್ಟು ವರ್ಷ ಇದು ಮಾಡಿರ್ತಾರೆ ಕರೆ, ಹೌದಿಲ್ಲ? ಈಗ ಆಯುಷ್ಯ ಕಮ್ಮಿ ಅದ, ಹಿರಿಯರು ಮಾಡಿದ್ದನ್ನ ಮಕ್ಕಳ ಕಲ್ತಿರ್ತಾರಪ್ಪ. ಹೌದು, ಈಗ ಅವರಿಗೆ ಅನುಭವ ಆದದ್ದು ತಮ್ಮ ಮಕ್ಕಳಿಂದ ತಮಗೆ. ನಾವು ನಮ್ಮ ತಾಯಿ ತಂದಿ ನಮ್ಮ ಮನೆ ಇರುವಂತ ಹಿರಿಯರಿಗೆ ನಾವು ಏನ್ ಕೊಟ್ಟಿರ್ತೀವಿ ನಮ್ಮ ಮಕ್ಕಳ ದಿವಸ ನೋಡ್ತಿರ್ತಾರೆ, ಅದೇ ಅದನ್ನ ನೋಡ್ತಿರ್ತಾರೆ, ಅವ್ರು ನಮ್ಗೆ ವಾಪಸ್ ಕೊಡ್ತಾರೆ. ಹೌದು, ನಾವು ಚಲೋ ಮಾಡಿದ್ರೆ ಚಲೋ ಬರೋ ಸಾಧ್ಯತೆ ಇರ್ತದೆ, ನಾವು ಕೆಟ್ಟ ಮಾಡಿದ್ರೆ ಅಂತೂ ಜಲ್ದಿ ಬರ್ತದೆ, ಒಂದು ಮಾಡಿದ್ರೆ ನಾಲ್ಕು ಕೆಟ್ಟ ಬರ್ಬೋದು. ಹೌದು ಹೌದು, ಅದಕ್ಕೆ ದೊಡ್ಡವರಿಗೆ ವಯಸ್ಸಾದವರಿಗೆ ನಾವ್ ಯಾವಾಗ್ಲೂ ಇಟ್ಟು ನಾವು ರೊಕ್ಕ ಕೊಡ್ತೀವಿ, ಅವ್ರಿಗೆ ಬೇಕಾದಷ್ಟು ನೋಡ್ಕೊಲಿಕ್ ಹೇಳ್ತೀವಿ, ಆರಾಮ್ ಇಟ್ಟಿವಿ ಅನ್ನೋದಕ್ಕಿಂತನು ಮನೆಯೊಳಗೆ ಚಟ್ನಿ ಭಕ್ರಿನೇ ತಿನ್ಲಿ, ಆರಾಮಾಗಿ ಇರ್ತಾರ ಅವ್ರು, ನಮ್ಮೂರ ಜೊತೆಗೆ ಇರ್ತಾರ. ಮಕ್ಕಳಂತೂ ಬಹಳ ಕಾಡ್ತಾವ ಅವರಿಗೆ. ಹೌದು, ಮತ್ತೆ ತಮ್ಮ ಮಕ್ಕಳಿಗೆ ಹೆಂಗ್ ತಾವು ಪ್ರೀತಿ ಮಾಡ್ತಾರೋ ಹಂಗೇನೆ ಅವರು ಮಕ್ಕಳಿಗೆ ತಮ್ಮ ಪ್ರೀತಿ ಮಾಡಿರ್ಬೇಕಲ್ಲ ಅಂತ ವಿಚಾರ ಬರೋದಿಲ್ಲ. ಯಾಕಂತಂದ್ರ ಆ ತಾಯಿ ನಾಲ್ಕು ಮಕ್ಕಳಿಗೆ ಸಾಕಿರ್ತಾಳೆ. ಹೌದು, ನಾಲ್ಕು ಮಕ್ಕಳು ಕಲ್ತು ಒಂದು ತಾಯಿ ಸಾಕಲಿಕ್ಕಾಗೋದಿಲ್ಲ ಅಂತ ಅನ್ನೋದು ಮಾತು ಈಗ ಬಹಳ ಕೇಳಿ ಬರ್ಲಿ, ಬಹಳ ಕೇಳಿ ಬರ್ಲಿ. ತಂದಿಗೂ ಅಪ್ಲೈ ಆಗ್ತದೆ, ತಾಯಿ ಅಂದ್ರೆ ತಂದಿ ಅಂದ್ರೆ ಎಲ್ಲ ಒಂದೇ, ತಂದಿ ಇರ್ಲಾರ್ದೆ ತಾಯಿ ಆಗ್ಲಿಕ್ಕೆ ಸಾಧ್ಯ. ಹೌದಿಲ್ಲ, ಎಲ್ಲರಿಗೂ ಅಪ್ಲೈ ಆಗುವಂತದ್ದು. ಈ ಒಂದು ಬೆಳವಣಿಗೆ ಬಗ್ಗೆ ನಾವೆಲ್ಲರೂ ಹೊಣೆ ಇದ್ದೀವಿ, ಅದ್ರ ಬಗ್ಗೆ ನಾವೆಲ್ಲರೂ ವಿಚಾರ ಮಾಡಬೇಕು. ಆಮೇಲೆ ಆಗಲೆ ನಾನು ಹಿಂಗೆ ಹೇಳಿದ್ತಲ್ಲ, ಈ ಬಸ್ಸಿನಾಗಿ ಇಳಿಸಬೇಕು ಏರಿಸಬೇಕು ಅಂತೇಳಿ, ನಾವು ಹೊರಗಡೆ ಹೋದಾಗ ರೋಡ್ ಮೇಲೆ ಇದ್ದಾಗ ಈ ಟ್ರಾಫಿಕ್ ರೂಲ್ಸ್ ಅಂತ ಏನದಾವ್ ಅವನ್ನ ಪ್ರತಿಯೊಬ್ಬರು ಪಾಲಿಸ್ಕೊಳ್ಬೇಕು. ಪೊಲೀಸರ ಅಂತಕೊಂಡು ಪೊಲೀಸರಿಗೆ ಅಂಜಿ ಟ್ರಾಫಿಕ್ ರೂಲ್ ಫಾಲೋ ಮಾಡೋದಲ್ಲ. ಭಾಷೆ ಹಂಗೆ ಆಗ್ತದೆ, ಅಲ್ಲಿ ಪೊಲೀಸ್ ಕಾಣಿಸಿದ್ರೆ ಇಲ್ಲಿ ರೂಲ್ ಅಪ್ಲೈ ಮಾಡ್ಕೊಳ್ಳೋದು ಹಂಗಲ್ಲ. ಆ ಮುಂದೆ ಸರ್ಕಾರನ ಪೊಲೀಸ್ ನಿಂತಿರ್ತಾರ ಅಂತ ತಿಳ್ಕೊಂಡು ನಾವ್ ಇಲ್ಲಿ ಹೆಲ್ಮೆಟ್ ಹಾಕೊಂಡು ಹೋಗೋದಲ್ಲ, ಹೆಲ್ಮೆಟ್ ಹಾಕೊಳ್ಳೋದು ಇಲ್ಲ ಬೇರೆ ರೂಟ್ಲಿಂದ ತಪ್ಪಿಸ ಹಾಂಗ್ ಮಾಡೋದಲ್ಲ. ಟ್ರಾಫಿಕ್ ರೂಲ್ಸ್ ಇರೋದು ನಮ್ಮ ಸೇಫ್ಟಿ ಸಲುವಾಗಿ, ನಮ್ಮ ಸುರಕ್ಷತೆ ಸಲುವಾಗಿ. ಆ ಪೊಲೀಸರು ಇರೋದೇನಂದ್ರೆ ಯಾರು ತಪ್ಪಿರ್ತಾರೆ ಅವರಿಗೆ ಅವರು ಅಷ್ಟೇ ದಂಡ ಹಾಕ್ಲಿಕ್ಕೆ ನಿಂತಿರ್ತಾರೆ, ಹೊರತಾಗಿ ಅವ್ರನ್ನ ತಪ್ಪಿಸ್ಕೊಳ್ಲಿಕ್ಕೆ ನಾವು ಇದು ಮಾಡ್ಲಿಕ್ಕೆ ಹೋಗ್ಬಾರ್ದು. ಈ ಟ್ರಾಫಿಕ್ ರೂಲ್ಸ್ ಬಹಳ ಮುಖ್ಯದ, ಸರಳ ಆಗಿರುವಂತದ್ದು. ನಾವು ಒಂದು ಹಾದಿಗೆ ಹೋಗ್ಬೇಕು, ಬರೋರು ಒಂದು ಹಾದಿಗೆ ಬರಬೇಕು, ಹೌದಿಲ್ಲ? ಆಮೇಲೆ ರೋಡ್ ಮೇಲೆ ನಡ್ಕೊಂಡು ಹೋಗೋರ್ದು ಅದನ್ನು ನಟ್ ನಡ್ಬಾರ ನಡ್ಕೊಂಡು ಹೋಗ್ತಿರ್ತಾರೆ, ಮಾತಾಡ್ಕೊತ ಫೋನ್ ನಾಗಿರ್ಕೋತ, ನಾವ್ ಎಲ್ಲಿ ಹೊಂಟಿವಿ ಅನ್ನೋದು ವಿಚಾರ ಇರಂಗಿಲ್ಲ. ಇಲ್ಲ, ಟ್ರಾಫಿಕ್ ಅಂದ್ರೆ ಟ್ರಾಫಿಕ್. ಟ್ರಾಫಿಕ್ ಅದು. ಆಮೇಲೆ ಇನ್ನೊಂದು, ಈಗ ರೋಡ್ ಕ್ರಾಸ್ ಮಾಡ್ತಿರ್ತಾರಲ್ಲ, ರೋಡ್ ಹೆಂಗ್ ಕ್ರಾಸ್ ಮಾಡ್ತಿರೋ, ನಾವ್ ಹೆಂಗ್ ಮಾಡ್ಬೇಕು? ಪಾಯಿಂಟ್ ನಿಂತ್ಕೊಂಡು ಇನ್ನೊಂದ್ ಪಾಯಿಂಟ್ ಹೋಗ್ಬೇಕು, ಸೀದಾ ನಾವ್ ಕ್ರಾಸ್ ಮಾಡ್ಬೇಕು ಅಂದ್ರೆ ಕ್ರಾಸ್ ಸೆಕ್ಷನ್ ಅಂತ ಹೇಳಿ ಅಡ್ಡ ಕ್ರಾಸ್ ಮಾಡೋಕ್ ಹಂಗ್ ಮಾಡೋದಿಲ್ಲ, ಅವ್ರಿಗೆ ಮುಂದೆ ಎಲ್ಲ ಒಂದ್ ಕಡೆ ಹೋಗೋದಿರ್ತದ, ಈ ರೋಡ್ ಉದ್ದಕ್ಕೂ ಕ್ರಾಸ್ ಮಾಡೋದು, ಈ ರೋಡ್ ಲಿಂದ ಆ ರೋಡ್ ಆ ಎಂಡ್ ತನನು ಕ್ರಾಸ್ ಮಾಡ್ಕೊಂಡು ಹೋಗೋದು. ಒಂದ್ ವೇಳೆ ಏನಾದ್ರೂ ನಾವ್ ಅವ್ರಿಗೆ ಕೇಳಿದ್ರೆ ಜಗಳ ಬಂದ್ಬಿಡ್ತಾರೆ. ಅಂದ್ರೆ ಇಲ್ಲಿ ಏನಾಯ್ತು ಹೇಳ್ಬೇಕ, ಯಾರು ಇನ್ನೊಂದು ವೆಹಿಕಲ್ ನಾಗ ಬರ್ತಿರ್ತಾರಲ್ಲ ಅವ್ರ ಮೇಲೆ ತಾಳ್ಮೆ ಇತ್ತು ಅಂದ್ರೆ ಅವರು ಸರಳಾಗಿ ಬಾಜು ತಗೊಂಡು ಹೋಗ್ತಾರೆ. ಯಾರಿಗೆ ತಾಳ್ಮೆ ಇರೋದಿಲ್ಲ ಅಥವಾ ಕೆಲವೊಂದ್ಸಲ ಗಾಡಿ ಕಂಟ್ರೋಲ್ ಆಗಿರೋದಿಲ್ಲ, ಗಾಡಿ ಕಂಟ್ರೋಲ್ ಆಗೋದಿಲ್ಲ, ಅವಾಗ ಆಕ್ಸಿಡೆಂಟ್ ಆಗ್ತವ. ಆಕ್ಸಿಡೆಂಟ್ ಆದಾಗ ದೊಡ್ಡ ಅನಾಹುತ, ಇವರಿಗೂ ಸಮಸ್ಯೆ, ಅವರಿಗೂ ಸಮಸ್ಯೆ, ಎಲ್ಲರಿಗೂ ಸಮಸ್ಯೆ. ಅದಕ್ಕೆ ಸಮಸ್ಯೆ ನಾವ್ ಯಾಕೆ ಮಾಡ್ಕೊಳ್ಬೇಕು, ಇದನ್ನ ಅವಾಗೆ ಮಾಡ್ಕೊಳ್ಳುವಂತದ್ದು. ಇನ್ನೊಬ್ರು ತಪ್ಪುಗಳನ್ನ ಅಳಿಬಾರ್ದಲ್ಲ, ನಾವು ಕರೆಕ್ಟ್ ಇದ್ದು ಇನ್ನೊಬ್ರು ತಪ್ಪು ಮಾಡುವಂತದ್ದ ನಾವು ಅವಾಯ್ಡ್ ಮಾಡ್ಬೇಕು. ಅವಾಯ್ಡ್ ಮಾಡ್ಬೇಕು, ನಂದೇನ್ ತಪ್ಪದ ಇದ್ರೊಳಗೆ ಅವ್ ಬಂದ್ ಹೆಂಗ್ ಹೊಡಿತಾ ನೋಡ್ರಿ, ನುಕ್ಸಾನ್ ಯಾರಿಗೆ ಆಗ್ತದೆ? ಅದು ವಿಚಾರ, ನಮ್ಗೆ ನುಕ್ಸಾನ್ ಆಗ್ತದೆ. ಅದಕ್ಕೆ ನಾವು ಮನೆಯಿಂದ ಒಂದ್ ಕೆಲ್ಸಕ್ಕೆ ಹೋಗ್ತೀವಿ ಅಂತ ಇಟ್ಕೊ, ನಮ್ದು ಗುರಿ ಏನಿರ್ಬೇಕಪ್ಪ ಅಂದ್ರೆ ಆ ಕೆಲಸ ಮುಗಿಸ್ಕೊಂಡು ಮನೆಗೆ ಸುರಕ್ಷಿತವಾಗಿ ಬರ್ಬೇಕು. ಇದು ಫಸ್ಟ್ ಗುರಿ, ನಾವೆಲ್ಲರೂ ಮಾಡ್ಕೋ. ಯಾವ್ದೇ ಕೆಲ್ಸಕ್ಕೆ ಹೋಗ್ಲಿ, ಆಫೀಸ್ಗೆ ಹೋಗ್ಲಿ, ಇನ್ನೊಂದ್ಕ ಹೋಗ್ಲಿ, ಮತ್ತೊಂದ್ ಕಡೆ ನಾವು ನಡ್ಕೊಂಡು ಹೋಗ್ಲಿ, ಬಸ್ಸಿನ ಹೋಗ್ಲಿ, ಬೈಕ್ ಮೇಲೆ ಹೋಗ್ಲಿ, ಕಾರ್ನ ಹೋಗ್ಲಿ, ಎದುರೇ ಹೋಗ್ಲಿ, ಒಂದ್ ಗುರಿ ಅನ್ನೋದು ನಾ ಮನೆಯಲ್ಲಿ ನಡೆದಿನಿ, ಮನೆ ಸುರಕ್ಷಿತವಾಗಿ ಬರ್ಬೇಕು. ಅದಕ್ಕ ನನಗೆ ಏನೆಲ್ಲ ತಿಳಿಯುತ್ತದೆ, ನನ್ನ ಇದ್ರ ಪ್ರಕಾರ ನಾ ಟ್ರಾಫಿಕ್ ರೂಲ್ ಮುರಿಬಾರ್ದು, ನನ್ನ ಸುರಕ್ಷತೆ ಸಲುವಾಗಿ. ಇಲ್ಲಿ ಸೆಲ್ಫಿಶ್, ಹೌದು, ಎಲ್ಲರೂ ಸೆಲ್ಫಿಶ್ ಆಗ್ಬೇಕು ಇದ್ರದಾಗ, ಸ್ವಾರ್ಥ, ಎಲ್ಲರೂ ಸ್ವಾರ್ಥ, ಇಲ್ಲಿ ಸ್ವಾರ್ಥ ಆಗ್ಬೇಕು, ನಾನ್ ಸುರಕ್ಷಿತವಾಗಿರ್ಬೇಕು. ಅವ್ ಎದನೋ ಏನಾಗ ತಪ್ಪು ಮಾಡ್ಲಾಕ್, ಅವ್ನ್ ತಪ್ಪು ಅವನಿಗೆ ಬಿಟ್ಟು ನಮ್ಮನ್ನ ಸುರಕ್ಷಿತವಾಗಿರ್ಬೇಕು ಅಂತಂದ್ರ ಏನಾಗ್ತಂದ್ರೆ ಅನಾಹುತ ಆಗೋದು ಬಹಳಷ್ಟು ಕಡಿಮೆ ಆಗ್ತದೆ. ಹೌದೌದು. ಮತ್ತೇನಪ್ಪ ರಾಜಣ್ಣ, ಬಹಳಷ್ಟು ಹೊತ್ತು ಮಾತಾಡೋದಾಯ್ತು. ಏನವ ಹಿಂಗೆ ಇರ್ತಾವ, ಸಂಸಾರ ಸಮಸ್ಯೆಗಳು ಇರ್ತಾವ. ಅದಕ್ಕೇನೆ ನಮ್ ನಮ್ಮಂತವ್ರ ಒಂದ್ ಕಡೆ ಕುತ್ಕೊಂಡಿವ್ ಅಂದ್ರೆ ಒಂಚೂರು ಮಾತಾಡೋದ್ರಾಗ ನಮ್ ಮರ್ತು ಬಿಡ್ತೀವಿ. ನೋಡು ಹಂಗೆ ಆಯ್ತು ನೋಡ್ಬೇಕ, ಬಾಜಸ್ ಆಗಿರ್ತಾನೆ ಹಿಡಿದಿ ಮಾತಾಡೋದಂಗ. ನಾನು ಹಂಗೆ ಮಾತಾಡ್ಬೇಕಂತ ಬಂದೆ, ನಡೀತಿ ನಾವು ಮತ್ತೆ ತಡ ಆಯ್ತೀಗ ನಡೀತಿದೆ. ಮತ್ತೇನಾರ ಒಂಚೂರ್ ತಿಂದ ಹೋಗ್ತೇನೆ ಮತ್ತೆ ಕುಡು ಮತ್ತೆ ಶೋಭಕ್ಕನ ಮನೆಗೆ ನೋಡು, ಏನ್ ಕೊಟ್ರು ನಡೀತ, ಚಾ ಮಾಡಿದ್ರು ನಡೀತದ, ಏನಾದ್ರು ತಿಲ್ಲಿ ಕೊಟ್ಟು ಅದ್ರ ಮೇಲೆ ಚಾ ಕೊಟ್ರು ನಡೀತದ. ಯಾಕಂದ್ರೆ ಶೋಭಕ್ಕನ ಮನೆ ಏನ್ ಬೇರೆ ಏನಾಗಂಗಿಲ್ಲ ಬಿಡು. ಹೌದಲ್ಲ, ಹೌದು, ಬೇಕಾದ ಮಾಡಿಸ್ಕೊಂಡು ತಿನ್ನಬಹುದು. ಆ ಒಂದು ಇದು ಅದ ಅಧಿಕಾರ ಅಂತೀವಲ್ಲ, ನಮ್ ನಮ್ಮರ ಮೇಲೆ ಅಧಿಕಾರ. ಇದುವರೆಗೂ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು ಕೇಳಿದ್ರಲ್ಲ, ಈಗ ಕೇಳೋಣ ಗದಗ್ ಬೆಟಗೇರಿಯ ಮಾರುತಿಪ್ಪ ಬಿ ಭಜಂತ್ರಿ ಮತ್ತು ಸಂಗಡಿಗರಿಂದ ಸನಾದಿ ವಾದನ.